ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಮಳೆ ಆಗ್ತಿದೆ. ಎಲ್ಲ ರೈತರು ಈಗ ಮುಂಗಾರು ಬೆಳೆಗಳು, ಹೊಲಗಳಲ್ಲಿ ಮುಂಗಾರು ಬೆಳೆಗಳು ಇದ್ದಾವೆ. ಶೇಂಗಾ ಇರ್ಬೋದು, ಈರುಳ್ಳಿ ಇರ್ಬೋದು, ತರಕಾರಿ ಬೆಳೆಗಳಿರ್ಬೋದು, ಆಮೇಲೆ ಮೆಕ್ಕೆಜೋಳ ಇರ್ಬೋದು, ಕೆಲವು ಕಡೆ ಅಡಿಕೆ ಎಲ್ಲ ಇದೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆಗ್ತಾಯಿದೆ, ಭಾಳ ಕಡೆ ಎಲ್ಲ ಕಡೆ ಮಳೆ, ಸಾಕಷ್ಟು ಮಳೆ ಆಗಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಒಂದು ಬೆಳೆಗಳಲ್ಲಿ, ನಮ್ಮ ಮುಂಗಾರು ಬೆಳೆಗಳಲ್ಲಿ ಇರೋಂಥ ಪ್ರಸ್ತುತ ಇರೋಂಥ ಬೆಳೆಗಳಲ್ಲಿ ಏನೇನು ಸಮಸ್ಯೆ ಇರ್ಬೋದು, ಒಂದು ಕೀಟದ ಬಾಧೆ ಇರ್ಬೋದು, ರೋಗದ ಬಾಧೆ ಇರ್ಬೋದು, ಅಥವಾ ಬೆಳೆ ಏನಾದರೂ ತೊಂದರೆ ಆಗಿದ್ದರೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಏನೆಲ್ಲ ಕ್ರಮಗಳನ್ನು ತಗೋಬೋದು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು, ಇದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀವು ಪಡಿಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೋಸ್ಕರ ಈಗ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಿರಿಯೂರು ಬೊಬ್ಬೂರ್ ಫಾರ್ಮ್ನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಓ ಕುಮಾರ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದಂಥ ಡಾಕ್ಟರ್ ಪ್ರಕಾಶ್ ಕೆರೂರ್ ಅವರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ನೀವು ನಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಆಗಲೇ ನಾವು ನಮ್ಮ ಮೊಬೈಲ್ ಸಂಖ್ಯೆಗಳು ಹೇಳಿದ್ದೀವಿ, ಮತ್ತೊಮ್ಮೆ ನಾನು ಹೇಳ್ತೀನಿ, 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡೀಬೋದು. ಸರಿ, ಈಗ ತಮಗೆ ಗೊತ್ತಿದ್ದಂಗೆ ಸಾಕಷ್ಟು ಕಡೆ ಮಳೆ ಆಗಿದೆ, ಎಲ್ಲೆಂದರಲ್ಲೇ ಹೊಲಗಳಲ್ಲೇ ನೀರಿದೆ, ಬೆಳೆಗಳಲ್ಲೇ ನೀರು ತುಂಬಿಕೊಂಡಿದೆ, ಆಮೇಲೆ ಇನ್ನೂ ಆಗ್ತಾನೇ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಇರೋಂಥ ಬೆಳೆಗಳಲ್ಲಿ ಏನೇನು ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ತರಕಾರಿ ಬೆಳೆಗಳಿರ್ಬೋದು, ಏನೇನು ಸಮಸ್ಯೆಗಳು ಆಗ್ಬೋದು ಅಂತ ಹೇಳ್ತೀರಾ ಸರ್? ಈಗ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದಂದರೆ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ನಾವೇನು ವಾಡಿಕೆ ಮಳೆಗಿಂತ ಒಂದು 50-70% ಜಾಸ್ತಿನೇ ಆಗಿದೆ ಮಳೆ. ಆಮೇಲೆ ನಿರಂತರ ಮಳೆ ಬರ್ತಾಯಿದೆ, ಹೊಲಗಳಲ್ಲಿ ನೀರು ನಿಂತಿರ್ತಕ್ಕಂಥದ್ದು ನಾವು ನೋಡ್ತೀವಿ, ಕೆಲವು ಬೆಳೆಗಳಲ್ಲಿ ಹಾನಿಯಾಗಿರೋದು ಇವೆಲ್ಲ ನೋಡ್ತಾಯಿದ್ವಿ. ಅದಕ್ಕೆ ನಮ್ಮ ಒಂದು ಸಲಹೆ ಏನಂದರೆ, ಆದಷ್ಟು ನೀರು ಹೊಲದಲ್ಲಿ ನಿಲ್ಲಬಾರ್ದು, ಅದನ್ನು ಆದಷ್ಟು ಹೊರಗೆ ತೆಗೆದ್ರೆ ಒಳ್ಳೆಯದು. ಅದಾದಮೇಲೆ ನಾವು ಸ್ವಲ್ಪ ಮಳೆ ನಿಂತ ಮೇಲೆ ಸ್ವಲ್ಪ ಗೊಬ್ಬರ ಕೊಡೋದು ಅಥವಾ ಅದಕ್ಕೆ ಏನು ಕೀಟ ಬಂದಿದೆ ಅದೇ ಅಂದರೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ಮಳೆ ಜಾಸ್ತಿ ಆದರೆ, ಮಳೆ ನಿಂತರೆ ಹೊಲಗಳಲ್ಲಿ ಕೀಟ ರೋಗದ ಬಾಧೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಏನು ಕೀಟ ಬಂದಿದೆ ಅದನ್ನು ನೋಡಿ ನಿರ್ವಹಣೆ ಮಾಡಬೇಕು. ಆಮೇಲೆ ಗೊಬ್ಬರಗಳನ್ನು ಕೊಟ್ಟರೆ ಸ್ವಲ್ಪ ಬೆಳೆಗಳು ಮತ್ತೆ ಚೇತರಿಕೆ ಕಾಣ್ತವೆ. ಅದಕ್ಕೆ ಅನುಸರಿಸಿದ್ದೆ ಆದಲ್ಲಿ ನಮಗೆ ಬೆಳೆ ಇಳುವರಿ ಅಥವಾ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಮಳೆ ಚೆನ್ನಾಗಿ ಬಂದಿದೆ ಆದಷ್ಟು ಹೊಲದಗಳಲ್ಲಿ ನೀರನ್ನು ಹೊರಗೆ ತೆಗೆಯೋದು ಸೂಕ್ತ ಪರಿಸ್ಥಿತಿ, ಈಗಿನ ಪರಿಸ್ಥಿತಿಯಲ್ಲಿ ನಾವು ಸಲಹೆ ಮಾಡೋದು. ಯಾವ್ಯಾವ ಬೆಳೆಗಳಿಗೆ ಹೆಚ್ಚು ಹಾನಿಯಾಗುವಂಥ ಸಂದರ್ಭ ಇರುತ್ತೆ ಸರ್? ತರಕಾರಿ ಬೆಳೆಗಳಿರ್ಬೋದು ಅಥವಾ ನಮ್ಮ ಕೃಷಿ ಬೆಳೆಗಳಿರ್ಬೋದು. ಈಗ ಸಾಮಾನ್ಯವಾಗಿ ನಾವು ಕೃಷಿ ಬೆಳೆಗಳಲ್ಲಿ ಮೆಕ್ಕೆಜೋಳ ನಾವು ನೋಡಿದರೆ ಜಾಸ್ತಿ ನೀರು ನಿಂತರೆ ಹಾನಿಯಾಗುತ್ತೆ. ಆಮೇಲೆ ದ್ವಿದಳ ಧಾನ್ಯದ ಬೆಳೆಗಳು, ಈಗ ಉದಾಹರಣೆಗೆ ನಾವು ಹೆಸರು ಇರ್ಬೋದು, ಉದ್ದು ಇರ್ಬೋದು ಅಥವಾ ತೊಗರಿ ಇರ್ಬೋದು, ಇವು ಬೆಳೆಗಳು ಜಾಸ್ತಿ ನೀರು ನಿಂತರೆ ಬೇರೆಲ್ಲ ಕೊಳಿತವೆ, ಆಮೇಲೆ ಗಿಡ ಎಲ್ಲ ಒಣಗುತ್ತೆ, ಈ ಥರ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ಇದು ನಾವು ನೋಡ್ತಕ್ಕಂಥದ್ದು ಅಂದರೆ ಈಗ ಸೂರ್ಯಕಾಂತಿ ಬೆಳೆ, ಆಮೇಲೆ ಈ ಸೋಯಾಬೀನ್ ಕೆಲವು ಭಾಗದಲ್ಲಿ ಭಾಳಷ್ಟು ಬಂದವೆ. ಆದಷ್ಟು ನೀರನ್ನು ಹೊರಗೆ ತೆಗಿಬೇಕು, ನೀರನ್ನು ಹೊರಗೆ ತೆಗೆದು ಸ್ವಲ್ಪ ಒಣ ಹೊಲ ಎಲ್ಲ ಸ್ವಲ್ಪ ಒಣಗಿದ್ದೆ ಆದಮೇಲೆ ಆಮೇಲೆ ನಾವೆಲ್ಲ ಗೊಬ್ಬರಗಳು ಕೊಟ್ಟರೆ ಆಮೇಲೆ ಈ ಔಷಧಿ ಸಿಂಪಡಣೆ ಮಾಡಿದ್ದಲ್ಲಿ ನಾವು ಸ್ವಲ್ಪ ಬೆಳೆ ಚೇತರಿಕೆ ಕಾಣೋಕ್ಕೆ ಸಾಧ್ಯತೆ ಇದೆ. ಸರ್, ಒಂದು ಕರೆ ಇದೆ, ನಮ್ಮ ರೈತರು ಯಾರೋ ಕರೆ ಮಾಡಿದ್ದಾರೆ, ಯಾರು ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಯಾರು? ಸರ್ ನನ್ನ ಹೆಸರು ಕೆ ಎಸ್ ನಂಜಪ್ಪ ಅಂತ, ದಿಗ್ಗೆ ಸರ್ ನಾನು ನಿರುಕ್ತ ದೈಹಿಕ ಶಿಕ್ಷಕ. ಕೆ ಎಸ್ ನಂಜಪ್ಪ. ಪ್ರಶ್ನೆ ಕೇಳಿ, ಎಲ್ಲಿ ದಿದ್ದಿಗಿನ? ದಿಗ್ಗೆ ಅಂತ ಸರ್, ಜಗಳೂರು ತಾಲೂಕು. ಓಕೆ ಓಕೆ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಸರ್ ಈಗ ಮಳೆ ಬರ್ತಾ ಇದೆಯಲ್ಲ, ನೀರು ನಿಂತ್ಕೊಂಡಿದೆ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ನಾವು ಅಡಿಕೆ ಮಾಡಿದ್ವಿ ಸರ್. ಆ ನೀರು ಹೊರಗೆ ಬಿಟ್ಟಿದೀವಿ, ಆದ್ರೂ ಈ ಕೀಟಕ್ಕೆ ಏನೋ ಗೊತ್ತಿಲ್ಲ, ಅಲ್ಲಿ ಬರ್ತಾ ಇದೆಯಲ್ಲ, ಅದು ಏನ್ ಮಾಡ್ಬೇಕು ಸರ್? ಅಲ್ಲ, ಈಗ ಅಡಿಕೆ ಎಷ್ಟು ವರ್ಷದ ಮರಗಳು? ನಂಜಪ್ಪರು. ನಂಜಪ್ಪರೇ, ಹತ್ತು ವರ್ಷದ ಮರ. ಹತ್ತು ವರ್ಷದ ಮರ. ನೀರು ಬಹಳ ನಿಲ್ತಾ ಇದೆಯಾ? ಸ್ವಲ್ಪ ನೀವೇನ್ ಮಾಡ್ಬೇಕು, ಎಲ್ಲಿಂದ ಎಲ್ಲಿ ನೀರಿಲ್ಲತೆ ತಗ್ಗು ಪ್ರದೇಶದಲ್ಲಿ ಸ್ವಲ್ಪ ಬಸಿ ಗಾಲಿಗಳನ್ನು ಮಾಡಿಕೊಂಡು ನಾವು ನೀರನ್ನ ಹೊರಗೆ ಹಾಕೋದ್ಲಿಕ್ಕೆ ಎಷ್ಟು ಸಾಧ್ಯ ಆದಷ್ಟು ತಮ್ಮ ಕಡೆಯಿಂದ ಪ್ರಯತ್ನ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಬಿಸಿಲು, ನಾವು ಯಾಕಂದ್ರೆ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ನೀರು ಬಂದಿರುತ್ತೆ, ನೀರಿಂದ ಏನಾಗುತ್ತೆ ಪೋಷಕಾಂಶಗಳು ಕೂಡ ಅದು ತನ್ನ ಜೊತೆಗೆ ತಗೊಂಡ್ಕೊಂಡು ಹೋಗಿರುತ್ತೆ. ಸ್ವಲ್ಪ ಗೊಬ್ಬರದ ಅಂದರೆ ಪೋಷಕಾಂಶ ಕೊರತೆ ಸ್ವಲ್ಪ ಆಗುವುದರಿಂದ ಸ್ವಲ್ಪ ಬಿಸಿಲು ನೋಡಿಕೊಂಡು ನಾವು ಅಡಿಕೆಗೆ ಏನಿದೆ ಈಗ ಮೊದಲನೇ ಹಂತದಲ್ಲಿ ನಾವು ಮುಂಗಾರಲಿ ಕೊಡಬೇಕಾಗುತ್ತೆ ಜೂನ್ ಜುಲೈದಲ್ಲಿ. ಸೊ ಎರಡನೇ ಹಂತದ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಈಗ ರೈಟ್ ಟೈಮ್ ಇದೆ. ಬಟ್ ಏನು ಮಳೆ ಬಿಡಬೇಕು ಅಷ್ಟು ನಮಗೆ. ಮಳೆ ಬಿಟ್ಟ ಮೇಲೆ ತಾವು ನಮ್ಮ ಒಂದು ಕೇಂದ್ರಕ್ಕೆ ಅಥವಾ ನಿಮ್ಮ ಮಣ್ಣಿನ ರಿಪೋರ್ಟ್ ಇತ್ತಂದರೆ ಅಥವಾ ಅದನ್ನು ಆಧಾರ ಇಟ್ಕೊಂಡು ನಾವು ನಮ್ಮ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಮಾಹಿತಿ ಕೊಡ್ತೀವಿ. ಇಲ್ಲ ನಮ್ಮ ಬೊಬ್ಬರ್ ಫಾರ್ಮ್ಗೆ ನಮ್ಮ ನಂಬರ್ ಈ ಕಾರ್ಯಕ್ರಮ ನಂತರ ನಿಮಗೆ ಮಾಹಿತಿ ಕೊಡ್ತೀವಿ. ಸೊ ತಾವು ಅದನ್ನು ಎಷ್ಟು ಗೊಬ್ಬರ ಹಾಕಬೇಕು ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಅದ್ರ ಪ್ರಕಾರ ತಾವು ಗೊಬ್ಬರಗಳ ನಿರ್ವಹಣೆ ಮಾಡಿ ಆದಷ್ಟು ಚೇತರಿಕೆ ಆಗಲಿಕ್ಕೆ ಅದು ಸಹಾಯ ಆಗುತ್ತೆ. ಸದ್ಯದಲ್ಲಿ ಸ್ವಲ್ಪ ಆದಷ್ಟು ನೀರನ್ನು ಬಸಿಗಾಲಿ ಮಾಡಿಕೊಂಡು ಸ್ವಲ್ಪ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಏನ್ ಸಮಸ್ಯೆ ಆಗಲ್ಲ, ಯಾಕಂದ್ರೆ ತೊಂದರೆ ಇಲ್ಲ. ಈಗ ತೆಂಗು ಆಗಲಿ ಅಡಿಕೆಗಾಗಲಿ ಅಷ್ಟೇನು ಸಮಸ್ಯೆ ಆಗೋದಿಲ್ಲ. ಬಟ್ ನಮ್ಮ ತರಕಾರಿ ಬೆಳೆ ಹೂವಿನ ಬೆಳೆಗಳು ಈಗೇನು ಅಲ್ಪಾವಧಿ ಬೆಳೆಗಳು ಇರ್ತಾವಲ್ಲ, ಅವು ಆ ಬೇರುಗಳು ಅಷ್ಟು ಆಳ ಇರೋದಿಲ್ಲ, ಆಮೇಲೆ ಅದು ಬೇಗ ಹಾನಿಗೊಳಗಾಗತ್ತೆ. ಇವು ಆದಷ್ಟು ಅಷ್ಟು ತಕ್ಕ ಮಟ್ಟಿಗೆ ತೊಂದರೆ ಆಗದೆ ಇದ್ರೂ ಕೂಡ ಬಟ್ ಕ್ರಮೇಣವಾಗಿ ದಿನಾಲು ನೀರು ನಿಂತ್ಕೊಂತ ಹೋದ್ರೆ ಅದು ಮುಂದೇನು ಸ್ವಲ್ಪ ಸಮಸ್ಯೆ ಆಗ್ತಾ ಇರುತ್ತೆ. ನಾವೀಗ ಒಂದ್ ಮಂತ್ ಮುಂದೆ ಬೇವಿನ ಬೀಜದ ಪುಡಿ ಹಾಕಿದ್ದೆ ಸರ್, ಬೇರೆ ಬೇವಿನ ಬೀಜದ ಪುಡಿ. ಒಳ್ಳೇದು ಒಳ್ಳೇದು ಹಾಕಿದ್ರೆ ಒಳ್ಳೇದು. ಬೇರೆ ರಾಸಾಯನಿಕ ಗೊಬ್ಬರ ಯಾವ್ದು ಹಾಕಿಲ್ಲ. ಅಲ್ಲ ನಿಮ್ಮ ಈಗ ಸ್ವಲ್ಪ ದಪ್ಪ ಆಗಿರೋ ಕಾಯಿ ಉದುರ್ತಾ ಇದೆ, ಅದಕ್ಕೆ ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಸರ್ ಕೇಳೋಣ. ನಾನು ಡಾಕ್ಟರ್ ಓಂಕಾರಪ್ಪರ ಹತ್ರ ಮಾತಾಡ್ತಾ ಇರ್ತೀರ ಬಂದೂರ್ ಮಾತಾಡ್ತಾ ಇದ್ದಾರೆ. ನಾವು ಅದೇ ಆಫೀಸ್ನಲ್ಲಿ ನಾವು ತೋಟಗಾರಿಕೆ ತಜ್ಞರು. ನೀವೇನ್ ಮಾಡಿ ಸ್ವಲ್ಪ ಮಳೆ ನಿಂತ ಮೇಲೆ ಬರು ನೋಡಿಕೊಂಡು ಸ್ವಲ್ಪ ಮಣ್ಣು ನೀರು ಪರೀಕ್ಷೆ ನಮ್ಮಲ್ಲಿ ಮಾದರಿ ತಂದು ಕೊಡಿ, ಆ ರಿಪೋರ್ಟ್ ನೋಡಿಕೊಂಡು ನಿಮಗೆ ಮಣ್ಣು ನೀರು ನಾವು ಅಲ್ಲಿಗೆ ತರಬೇಕಾಗಿ ಕಳಿಸಿರಲ್ಲ ಸರ್. ಇಲ್ಲ ಇಲ್ಲ, ಖುದ್ದಾಗಿ ಒಮ್ಮೆ ಬಂದು ಕೊಟ್ಟು ಹೋಗ್ಬೇಕಾಗತ್ತೆ, ಯಾಕಂದ್ರೆ ನಿಮ್ದೆಲ್ಲ ಡೀಟೇಲ್ಸ್ ಎಲ್ಲ ತಗೊಂತೀವಿ. ಸೊ ನೀವು ಬಂದ್ರೆ ಏನಾಗುತ್ತೆ, ಬರೀ ಮಣ್ಣು ನೀರು ಕೊಡೋದು ಒಂದೇ ಅಲ್ಲ, ನಮ್ಮ ಕೆವಿಕೆ ವಿವಿಧ ವಿಜ್ಞಾನ ಜೊತೆ ಚರ್ಚೆ ಮಾಡಬಹುದು. ಅಲ್ಲ ಮಂಜಪ್ಪರ ನಮಸ್ತೆ. ಈಗ ನಿಮಗೆ ದೂರ ಆದ್ರೆ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರ ತಳಬಾಳಕ್ಕೆ, ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಅಲ್ಲಿನೂ ಕಳಿಸ್ಬೋದು. ಅಲ್ಲೂ ಮಾಡ್ತಾರೆ ಮಣ್ಣು ನೀರಿನ ಟೆಸ್ಟ್. ಇಲ್ಲಿ ಬಬ್ಬೂರ್ ಫಾರ್ಮ್ ದೂರ ಆದ್ರೆ ಅಲ್ಲಿ ಹೋಗಿ ಮಾಡಿಸಿ, ಏನು ಪ್ರಾಬ್ಲಮ್ ಇಲ್ಲ. ಧನ್ಯವಾದಗಳು. ನಮಸ್ಕಾರ ಮಂಜಾಪುರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು. ನಮ್ಮ ಹೆಸರು ಎಂಜರಪ್ಪ ಅಂತ, ಗೋಸಿಕೆ. ಎಂಜರಪ್ಪ ಗೋಸಿಕೆರವರ? ಹೌದು ಸರ್, ಚಳಿಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಪ್ರಶ್ನೆ ಕೇಳಿ ಸರ್. ಹೂವಿಂದ ಅದೇ ಅತಿ ಹೆಚ್ಚು ಮಳೆ ಬಂದೈತೆ, ನಮ್ ಸುಗಂಧರಾಜ್ ಹಾಕಿದ್ವಿ ಸರ್. ಮಳೆ ಜಾಸ್ತಿ ನೀರ್ ನಿಲ್ತೈತಲ್ಲ, ಗೊಬ್ಬರ ಎಲ್ಲ ಯಾವಾಗ ಕೊಡ್ಬೇಕು ಅಂತ ಸಾಹೇಬ್ರನ್ನ ವಿಚಾರ ಮಾಡುವಂತ ಮಾಡಿದ್ರು. ಎಂಜರಪ್ಪ ಈಗ ಹೂವು ಕಟಾವ್ ಬರ್ತಾ ಇದೆ ಅಥವಾ ಇನ್ನೂ ಸಣ್ಣದ ಹಂತದಲ್ಲಿದೆ? ಯಾವ ಹಂತದಲ್ಲಿದೆ? ಎಷ್ಟು ಡೈಲಿ ಒಂದು 10-15 kg ಹೂವು ಬರ್ತಾ ಇತ್ತು. ಸ್ವಲ್ಪ ಹೂವಿನ ಹಂತದಲ್ಲಿ ನೀರು ನಿಂತ್ಕೊಳ್ಳೋ, ಹೂವಿನ ಗೊಂಚಲಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಅದು ಬ್ಲೈಟ್ಸ್ ಬರುತ್ತೆ, ಹೂವಿನ ಮೇಲೆ ಕಪ್ಪಗಾಗೋದು, ಎಲೆ ಮೇಲೆ ಕಪ್ಪಗಾಗೋದು, ಸ್ವಲ್ಪ ಅದು ಸಮಸ್ಯೆ ಇರುತ್ತೆ. ಅದಕ್ಕೆ ನೀವು ಅದಕ್ಕೆ ಆ ಥರ ಬ್ಲೈಡ್ಸ್ ಏನಾದರೂ ಸಿಂಪ್ಟಮ್ಸ್ ಇತ್ತಂದರೆ ಕೆಲವೊಂದು ಫಂಜಿಸೈಡ್ಸ್ ಅಂದರೆ ಈಗ ಕಾಂಟ್ಯಾಕ್ಟ್ ಫಂಜಿಸೈಡ್ M45 ಬರುತ್ತೆ, ಕವಚ್ ಅಂತ ಇದೆ, ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ. ಆಮೇಲೆ ಗೊಬ್ಬರ ಹಾಕಬೇಕಾದ್ರೆ ಮಳೆ ಇದ್ದಾಗ ಹಾಕಿದ್ರೆ ಏನಾಗುತ್ತೆ, ಮತ್ತೆ ಅದು ಕೊಚ್ಕೊಂಡು ಹೋಗುವಂಥ ಸಮಸ್ಯೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಒಂದೆರಡು ದಿನ ಬಿಸಿಲು ವಾತಾವರಣ ನೋಡಿಕೊಂಡು ಈಗ ಅಪ್ ಟು ನಮಗೆ ಈ ರವಿವಾರ ತನಕ ಪ್ರಿಡಿಕ್ಷನ್ ಇದೆ, ಒಂದು ದಿನಾಲು ಒಂದು 20 mm-30 mm ಬರ್ತಕ್ಕಂಥ ಆಲ್ರೆಡಿ ಮುನ್ಸೂಚನೆ ಇದೆ ಹವಾಮಾನ ಇಲಾಖೆಯಿಂದ. ಒಂದು 3-4 ದಿನ ತಡ್ಕೊಂಡು ಬೇಕಾದ ಮುಂದಿನ ವಾರದಲ್ಲಿ ವಾತಾವರಣ ಸ್ವಲ್ಪ ಚೇತರಿಕೆ ಆಗಿ ಬಿಸಿಲು ಬಂತಂದರೆ ನೀವು ತಲೆಗೆ ಗೊಬ್ಬರ ಹಾಕಬೇಕಾಗತ್ತೆ. ಈ ಸದ್ಯಕ್ಕೆ ಏನಾದರೂ ರೋಗ ಕಾಣಿತಂದರೆ ಇಮಿಡಿಯೇಟ್ ಆಗಿ ಬೆಳಿಗ್ಗೆ, ಈಗ ಹಂಗಾದ್ರೂ ನಾವು ಮಳೆ ರಾತ್ರಿ ಇರೋದ್ರಿಂದ ಸ್ವಲ್ಪ ನಾವು ನೋಡ್ತಾ ಇದ್ದೀವಿ. ಸೊ 1-2 ಗಂಟೆ ಒಳಗಡೆ ನಮಗೆ ಮಳೆ ಬರದೇ ಇದ್ರೆ ತೊಂದರೆ ಇಲ್ಲ, ಏನಾದರೂ ಸ್ಪ್ರೇ ಮಾಡಿದರೆ ಅದು ಕೆಲಸ ಮಾಡುತ್ತೆ. ಸೊ ಬೆಳಿಗ್ಗೆನೆ ಈಗ ಕಪ್ಪು ಆಗಿರೋ ಹೂವು ಗೊಂಚಲು ಕಪ್ಪಾಗಿತ್ತಂದರೆ, ಎಲೆ ಮಚ್ಚೆ ಬಂದಿತ್ತಂದರೆ ಈ ಬ್ಲೈಡ್ಸ್ ಅಂತ ಇರುತ್ತೆ, ಸ್ವಲ್ಪ ಅದನ್ನು ಗಮನಿಸಿ ಏನಾದರೂ ಇದ್ರೆ ಔಷಧಿನ ತಾವು ಮಾಡಬೇಕಾಗತ್ತೆ. ನೀವು ಅದು ಗಮನಿಸ್ಬೇಕು, ನಿಮ್ಗೆ ನಾನು ನಂಬರ್ ಶೇರ್ ಮಾಡಿರ್ತೀವಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಫೋಟೋನ ಹೊಡೆದ್ಬಿಟ್ಟು ನಮ್ಮ ವಾಟ್ಸಪ್ ಕಳಿಸ್ಕೊಡಿ. ಸೊ ನಾವು ಅದನ್ನ ಗಮನಿಸ್ಬಿಟ್ಟು ಏನ್ ಸ್ಪ್ರೇ ಮಾಡ್ಬೇಕು ಅನ್ನೋದನ್ನ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಫೋಟೋ ಹೊಡೆದ್ಬಿಟ್ಟು ನಮ್ಮ ಕೇಳ್ತಾರೆ, ಈಗ ನಮ್ಮ ಆಕಾಶವಾಣಿ ಕೇಳ್ತಾರೆ, ಕಾರ್ಯಕ್ರಮ ಕೊನೆಯಲ್ಲಿ ನಾವು ನಂಬರ್ ಹೇಳ್ತೀವಿ. ಸೊ ನಿಮಗೆ ಗೊತ್ತಾಗಲಿದ್ರೆ ಫೋಟೋ ಹೊಡೆದ್ಬಿಟ್ಟು ಕಳಿಸಿ, ನಿಮ್ದು ಪ್ರೋಗ್ರಾಮ್ ಎಲ್ಲ ವಿಷಯ ತಿಳ್ಕೊಂತಿರ್ತೀವಿ ರೈತರಾಗಿ ನಾವು. ಒಳ್ಳೇದು ಒಳ್ಳೇದು ಒಳ್ಳೇದು, ನಮಸ್ಕಾರ, ಧನ್ಯವಾದ. ಕರೆ ಮಾಡಿದ ನಂಬರ್ ಇತ್ತಲ್ಲ ಸರ್, ಸಾಹೇಬ್ರನ್ನ ಕಾಣಲ್ ಅಂತ ಮಾಡಿದೆ. ಆಯ್ತು ಆಯ್ತು, ನೋಡಿ ಕಳಿಸ್ಕೊಡಿ, ನಾವು ಮಾಹಿತಿ ಕೊಡ್ತೀವಿ. ಓಕೆ, ನಮಸ್ಕಾರ. ಮುಂದಿನ ಕರೆ, ಕರೆ ಕಟ್ ಆಗಿದೆ ಅಂತ ಅನಿಸುತ್ತೆ ಸರ್. ಈಗ ಮಳೆ ಜಾಸ್ತಿ ಆಗಿದೆ, ಈಗ ಕೆಲವು ಈ ಕೀಟಗಳು ಅಥವಾ ರೋಗಗಳು ಆಗಂತ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಕರೆ ಒಂದು ಕರೆ ಇದೆ ಸರ್, ನಂತರ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ತಮ್ಮ ಹೆಸರು? ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಲಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಹಾ ಹೇಳಿ ಶಿವಲಿಂಗಯ್ಯ ಅವರೇ. ಸರ್, ಒಂದು ಪ್ರಶ್ನೆ ಅಂದ್ರೆ, ನಾನು ಈಗ ಜುಲೈದಲ್ಲಿ 10 ಗಂಟೆ ಕಬ್ಬು ಹಾಕಿಂತೆ. ಕಬ್ಬು ಅದು ಪೂರ್ತಿಯಾಗಿ ಮಳೆ ಬರೋ ಟೈಮ್ ಬೇಕಂದ್ರೆ ನಾಟಿ ಆಯ್ತ್ರಿ, ಹಿಂಗಾಗಿ ನೀರೆಲ್ಲ ನೆತ್ತು ಕಬ್ಬೆಲ್ಲ ಹೋಗ್ಬಿಟ್ಟಾರೆ ಸರ್, ಕೈ ಬಿಟ್ಟಾರೆ. ಇನ್ನು ಮುಂದೆ ನಾವು ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ವಿಜ್ಞಾನಿಗಳು ಹೇಳ್ತಾರೆ. ಕೇಳಿ ಈಗ ಶಿವಲಿಂಗಯ್ಯವ್ರೆ, ಕಬ್ಬು ಹಾಕಿದ್ರೆ ಮಳೆ ಬಂದೆಲ್ಲ ಹೋಗಿತ್ತಲ್ಲ, ಈಗ ಮಳೆಗೆ ಏನ ನೀರಾವರಿ ಬೆಳೆಯನ್ನ ಯಾವ್ದಾರ ನೀವು ಹಾಕ್ಬೇಕಾಗತ್ತೆ? ಈಗ ಏನ್ ಬೆಳೀತಾರೆ ನಿಮ್ ಕಡೆ? ಈಗ ಭತ್ತ, ನಾವು ಅತಿ ಹೆಚ್ಚು ಮಳೆ ನಿಂತ್ರೆ ನಾವು ಭತ್ತ ರೆಕಮೆಂಡ್ ಮಾಡ್ತೀವಿ. ಆಮೇಲೆ ನಿಮ್ಗೆ ಭತ್ತ ನಿಮ್ ಕಡೆ ಹಾಕಲ್ಲ ಅಂದ್ರೆ ಬೇರೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಡಿಮೆ ಆದ್ಮೇಲೆ ಬೇರೆ ನೀರಾವರಿ ಬೆಳೆಗಳನ್ನ ನಿಮ್ ಕಡೆ ಹಾಕ್ತಕ್ಕಂಥ ಬೆಳೆ ಯಾವ್ದು ಅಂತ ನನಗೆ ಗೊತ್ತಿಲ್ಲ, ಬೆಳಗಾಂ ಜಿಲ್ಲೆಯಲ್ಲಿ ಯಾವ್ದು ಹಾಕ್ತಾರಂತ. ಹಾಕ್ಬೋದು, ಈಗ ಚಳಿ ಜಾಸ್ತಿ ಆಗತ್ತೆ ಅಕ್ಟೋಬರ್ ಇಂದ, ಚಳಿ ಜಾಸ್ತಿ ಆಗತ್ತೆ. ನೀವು ಈಗಲೇ ಸ್ವಲ್ಪ ಹಸನು ಮಾಡಿಕೊಂಡು ನಿಮ್ಮ ಅಕ್ಟೋಬರ್ ನವಂಬರ್ಗೆ ನೀವು ಭತ್ತನ ಹಾಕ್ತಾರೆ, ಕೆಲವು ಭಾಗದಲ್ಲಿ ಹಾಕ್ತಾರೆ, ನಮ್ಮ ಈ ಕಡೆ ಕತ್ಲಗೆರೆ ಅಥವಾ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲೂ ಹಾಕ್ತಾರೆ. ಅಂದರೆ ಏನಂದರೆ ಚಳಿ ಇದ್ದಾಗ ಹೂ ಬರುತ್ತಲ್ಲ, ಅದು ಸ್ವಲ್ಪ ಚಳಿಗೆ ಸಿಕ್ಕರೆ ಸ್ವಲ್ಪ ಇಳುವರಿ ಎಲ್ಲ ಕಡಿಮೆ ಆಗುತ್ತೆ, ಅದೇ ಮೇಯ್ನ್ ಪ್ರಾಬ್ಲಮ್ಮು. ಅದು ನೋಡಿ ನೀವು ಜಾಸ್ತಿ ನೀರು ನಿಂತ ಹೊಲಗಳಲ್ಲಿ ಅಥವಾ ಜಾಸ್ತಿ ನೀರು ಇದ್ದರೆ ನಿಮ್ಮ ಇದರಲ್ಲಿ ಅದನ್ನು ಭತ್ತನೇ ನಾವು ಶಿಫಾರಸು ಮಾಡ್ತೀವಿ. ಧನ್ಯವಾದ ಶಿವಲಿಂಗ ಅವರೇ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ, ಹೇಳಿ, ತಮ್ಮ ಹೆಸರು? ವೀರಣ್ಣ ಅಂತ ಹೇಳಿ. ವೀರಣ್ಣ ಅವ್ರೆ, ಪ್ರಶ್ನೆ ಕೇಳಿ. ನಮಸ್ಕಾರ ನಮಸ್ಕಾರ ಸರ್, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ಈಗ ನಾವು ನಮ್ಮ ಒಂದು ಶೇಂಗಾ ಒಂದು ಬೆಳೆಯಲು ಸರ್ ತುಂಬಾ ಒಂದು ಬೆಂಕಿ ಇರಬೇಕು ಅಂತ ಅನ್ಬೇಕು ಸರ್. ಅಂದ್ರೆ ಒಂದು ಈಗ 5-6 ದಿವಸದಿಂದ ತಿಂದಿಂದ ದಿನಕ್ಕೆ ತುಂಬಾ ಬೆಂಕಿ ಇರೋದು ಅಂದ್ರೆ ಎಲ್ಲೆಲ್ಲ ಸುಮ್ಮನೆ ಒಣಗಿ ಒಣಗ್ತಾರ, ಮುಂದ್ಗಡೆ ಎಲ್ಲ ಒಣಕೊಂಡು ಈ ಬೆಂಕಿ ಎಲ್ಲ ಒಂಥರ ಯಾವ ರೀತಿಯಲ್ಲಿ ಒಂದು ಕೆರೆಯಲ್ಲಿ ಇದು ಮಾಡುತ್ತಾರ ಅದೇ ರೀತಿಯಲ್ಲಿ ಹಿರಣ್ಣವ್ರೆ, ಈಗ ಬೆಂಕಿ ರೋಗ ನೀವು ಅದೇನ್ ನೋಡ್ತಾ ಇದ್ರಲ್ಲ ಸಿಂಪ್ಟಮ್ಸ್, ಇಲ್ಲಿ ಮೊದಲೆಲ್ಲ ಹೊಲಕೆರೆಯಲ್ಲಿ ಬಹಳ ಜಾಸ್ತಿ ಡ್ಯಾಮೇಜ್ ಎಲ್ಲ ಆಗಿದೆ. ಅದು ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅಂತೇಳಿ ಒಂದು ಹುಳ ಇರುತ್ತೆ, ಎಲೆ ಬುಡಭಾಗದಲ್ಲಿ ಅದು ಕಪ್ಪು ತಲೆ ಹುಳ ಅಂತೀವಿ, ಅದು ಸಿಂಪ್ಟಮ್ಸ್ನ ಕ್ರಿಯೇಟ್ ಮಾಡಿ ಎಲೆಗಳೆಲ್ಲ ಸುಟ್ಟಂಗೆ ಕಾಣ್ತಾ ಇರುತ್ತೆ. ಅದಕ್ಕೆ ತಾವೇನು ಮಾಡಬೇಕು, ಕೆಲವೊಂದು ಈಗ ಜೈವಿಕವಾಗಿ ಕೆಲವೊಂದು ಸಿಗತ್ತೆ ಹುಳುಗಳು, ನಮ್ಮ ಹೊಸದುರ್ಗ ಲ್ಯಾಬ್ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ, ಅಲ್ಲಿ ನೀವು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಅವರು ಟೆಸ್ಟ್ ಟ್ಯೂಬ್ನಲ್ಲಿ ಕೆಲವೊಂದು ಹುಳುಗಳನ್ನು ಪ್ಯಾರಾಸೈಟ್ ಹುಳುಗಳು ಸಿಗ್ತವೆ, ಅದನ್ನು ಬಿಡಬೇಕಾಗತ್ತೆ. ಅದ್ರ ಜೊತೆಗೆ ಕೆಮಿಕಲ್ ಆಗಿನೂ ಕೆಲವೊಂದು ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಈಗ ಕಾನ್ಫಿಡರ್ ಅಂತೇಳಿ ಬರುತ್ತೆ, ಅಥವಾ ಕೆಲವೊಂದು ಈಟ್ರ್ ಇಮಾಮ್ಯಾಕ್ಟಿನ್ ಬೆಂಜೆಂಟ್ ಅನ್ನೋ ಒಂದು ಔಷಧಿ ಇದೆ. ಸೊ ಅದನ್ನು ಲೀಟ್ರಿಗೆ 1/4 ಗ್ರಾಮ್ ಹಾಕ್ಕೊಂಡು ಆದಷ್ಟು ಬಟ್ ಸ್ಪ್ರೇ ಮಾಡೋದು ಭಾಳ ಕಷ್ಟ, ಯಾಕೆ ತೆಂಗಿನ ಮರ ಎತ್ತರ ಇರುತ್ತೆ, ಎಲೆಗಳು ಮೇಲಗಿರ್ತವೆ. ಆದಷ್ಟು ನಾವು ಜೈವಿಕವಾಗಿ ಆ ಹುಳುಗಳನ್ನು ತಂದು ಏನು ಪರೋಪಜೀವಿ ಅಂತ ಇದೆಯಲ್ಲ ಅದನ್ನು ತಂದು ಹುಳುಗಳು ಬಿಟ್ಟರೆ ಅದು ನ್ಯಾಚುರಲ್ ಆಗಿ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಹಂತದಲ್ಲಿ ಕೆಮಿಕಲ್ನ ಔಷಧಿನ ಮಾಡಬೇಕಾಗುತ್ತೆ. ಸ್ವಲ್ಪ ನೀವು ತೋಟಗಾರಿಕೆ ಇಲಾಖೆಯನ್ನು, ಹೊಸದುರ್ಗದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿ ಅಲ್ಲಿ ಸಿಗ್ತಕ್ಕಂಥ ಮಾಹಿತಿ. ಇವ್ರದ್ದು ಚಳ್ಳಕೆರೆ ತಾಲೂಕು, ಬಟ್ ಹುಳುಗಳು ಸಿಗೋದು ಅಲ್ಲಿ ಹೊಸದುರ್ಗ. ಅದಿರೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರೋದೇ ಒಂದೇ ಲ್ಯಾಬು, ಅದು ಹೊಸದುರ್ಗ ತೋಟಗಾರಿಕೆ ಇಲಾಖೆ ಹಿಂಭಾಗದಲ್ಲಿ ಒಂದು ಲ್ಯಾಬೊರೇಟರಿ ಇದೆ. ಅಲ್ಲಿ ಪರೋಪಜೀವಿ ಟೆಸ್ಟ್ ಟ್ಯೂಬ್ನಲ್ಲಿ ಸಿಗುತ್ತೆ, ಅದನ್ನ ರೈತರು ಯಾವುದೇ ನಮ್ಮ ಚಿತ್ರದುರ್ಗ ರೈತರು ಅಲ್ಲಿಗೆ ಹೋದ್ರು ಕೂಡ ಕೊಡ್ತಾರೆ, ಬಟ್ ನೀವು ಹೋಗಿ ಬರ್ಬೇಕಾಗತ್ತೆ ಅಷ್ಟೇ. ಯಾಕಂದ್ರೆ ಅದೇ ನಮಗೆ ಹೇಳಿ ಜುಲೈ 8-9 ಬಿತ್ತನೆ ಬರ್ತಕ್ಕಂಥ ಸರ್, ಈಗ ಅಲ್ಲಿಗೆ ಅಲ್ಲಿಗೆ 60-65 ಬಂದಿದೆ, ಅದು ಆ ಟೈಮ್ ಕೂಡ ಮಾಡ್ಬೋದ ಸರ್. ಅಲ್ಲ ಈಗ ಬೆಳೆ ಯಾವ್ದಂದ್ರೆ ಇನ್ನು ತೆಂಗ ಹೌದಲ್ರಿ? ನಾವು ತೆಂಗ ಅಂತ ಅನ್ಕೊಂಡ್ವಿ, ತೆಂಗಿನಲ್ಲಿ ಬರೀ ಕಪ್ಪು ತಲೆ ಅಂತ ಅದ್ರ ಬಗ್ಗೆ ನಾನು ಮಾತಾಡಿದೆ. ಶೇಂಗಾದ ನಮ್ಮ ಕುಮಾರ್ ಸರ್ ಅದರ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಏನಾಗಿ ಶೇಂಗಾ ಹೇಳಿ? ಬೆಂಕಿ ರೋಗ ತಂಗ ಅದೇ ಇದು, ಯಾವುದು ಸರ್ಕಸ್ಪುರ ಎಲೆ ಚುಕ್ಕಿ ರೋಗ ಅದೇ ತಾನೇ ಚಿಕ್ಕ ಚಿಕ್ಕ ಇರುತ್ತೆ. ಎಲ್ಲ ಒಂಥರ ಎಲೆ ಮುಂದ್ಗಡೆ ಎಲ್ಲ ಒಂಥರ ಒಣಸ್ತರ ಬರ್ತದೆ ಸರ್. ಅದಕ್ಕೆ ಮಳೆ ಹೆಚ್ಚಾಗಿ ಇರ್ಬೋದು ಕರೆಕ್ಟ್, ನಿಮ್ ಪಾಯಿಂಟ್ ಕರೆಕ್ಟ್ ಇದೆ. ನೀರ್ ಜಾಸ್ತಿ ಮಳೆ ಜಾಸ್ತಿ ಆದಾಗ ಅದು ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ, ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ. ಅದಕ್ಕೆ ಮ್ಯಾಂಗೋಜಬ್ 2 ಗ್ರಾಮು ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಕಡಿಮೆ ಆಗುತ್ತೆ. ಆಮೇಲೆ ಜಾಸ್ತಿ ಇದ್ರೆ ಸ್ವಲ್ಪ ಗಮನ ಹರಿಸಿ, ಅದು ಕಡಿಮೆ ಇದ್ರೆ ಏನು ಅಂತ ಪ್ರಾಬ್ಲಮ್ ಆಗಲ್ಲ. ಅದೊಂದು ಸರಿ ಸ್ಪ್ರೇ ಮಾಡ್ರೆ ಕಡಿಮೆ ಆಗತ್ತೆ. ಅಲ್ಲ ಈಗ ಮಳೆ ಮಳೆ ಬರ್ತಾ ಇದೆ ನೋಡಿ, ಟೈಮ್ ನೋಡಿ ಸ್ಪ್ರೇ. ಸ್ವಲ್ಪ ಮಳೆ ನಿಂತ ಮೇಲೆ ಹೊಡಿರಿ. ಹಲೋ, ಥ್ಯಾಂಕ್ ಯು ವೀರಣ್ಣ ಅವರು ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಾಂ ಸರ್, ಅದೇ ಈಗ ನಾವು ಈ ರೋಗ ಅಥವಾ ಕೀಟಗಳ ಬಾಧೆ ಯಾವ ರೀತಿ ತೊಂದರೆ ಕೊಡುತ್ತಂತೇಳಿ ಮಳೆ? ನಾವು ಈಗ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ಈಗ ಹಿರೂರು ಭಾಗ ಇರ್ಬೋದು, ದುರ್ಗ, ಹೊಸದುರ್ಗ ಈ ಕಡೆ ಎಲ್ಲ ಕೆಲವು ಭಾಗಗಳಲ್ಲಿ ತುಂಬಾ ಹೊಲಗಳಲ್ಲಿ ನೀರು ನಿಂತಿದೆ. ಈಗ ನಾವು ಮೆಕ್ಕೆಜೋಳ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಸೋಯಾಬೀನ್ ಇರ್ಬೋದು, ಇವೆಲ್ಲ ಬೆಳೆಗಳಲ್ಲಿ ತುಂಬಾ ನೀರು ನಿಂತಿದೆ. ದಯವಿಟ್ಟು ನಾವು ರೈತರಿಗೆ ಒಂದೇ ಸಲಹೆ ಕೊಡೋದೇನೆಂದರೆ ನೀರನ್ನು ಆದಷ್ಟು ಹೊರಗೆ ತೆಗಿಬೇಕು, ನೀರನ್ನು ಹೊರಗೆ ತೆಗೋದು. ಆಮೇಲೆ ಈಗ ಸಡನ್ನಾಗಿ ನಾವೇನು ಯಾವುದೇ ಥರ ಮ್ಯಾನೇಜ್ಮೆಂಟ್ ಮಾಡೋಕ್ಕೋಗಲ್ಲ ಅದನ್ನು, ಯಾಕಂದರೆ ಬಿಸಿಲು ಸ್ವಲ್ಪ ಬೀಳಬೇಕು, ಆಮೇಲೆ ಭೂಮಿ ಸ್ವಲ್ಪ ಒಣಗಿದ್ದಾದಮೇಲೆ ಅವು ಸ್ವಲ್ಪ ಚೇತರಿಕೆ ಆಗಲಿಕ್ಕೆ ಅಥವಾ ತೇವಾಂಶ ಅಂತೂ ಭಾಳಷ್ಟು ಇರ್ತದೆ. ಆದಷ್ಟು ನೀರು ಹೊರಗೆ ಹಾಕಿ ಅದಕ್ಕೆ ನಿರ್ವಹಣೆ ಅಂದರೆ ಸಾಮಾನ್ಯವಾಗಿ ನಾವು ಈಗ ಮಳೆ ನಿಂತ ಮೇಲೆ ಒಂದು 8-10 ದಿವಸ ಆದಮೇಲೆ ಈ 19-all ಗೊಬ್ಬರ ಸಿಗತ್ತೆ. ಆ 19-all ಗೊಬ್ಬರನ ನಾವು ಆದಷ್ಟು 1 ಲೀಟರ್ ನೀರಿಗೆ 4-5 ಗ್ರಾಮ್ ಹಾಕ್ಕೊಂಡು ಅದನ್ನು ಸಿಂಪಡಣೆ ಮಾಡಬೇಕು. ಒಂದು 10-15 ದಿವಸಕ್ಕೆ ಒಂದು ಸರಿ 2-3 ಸಿಂಪಡಣೆ ಮಾಡಿ ಅದನ್ನು ಮಾಡಿದ್ದೆ ಅದರಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅದು ನಮ್ಮ ಚೇತರಿಕೆ ಆಗುತ್ತೆ ಬೆಳೆ. ಅದನ್ನು ಮಾತ್ರ ಮಾಡಿದರೆ ತುಂಬಾ ಚೆನ್ನಾಗುತ್ತೆ ಬೆಳೆಗಳಲ್ಲಿ. ಕರೆ ಇದೆ. ಹಲೋ ಹಲೋ ಸರ್, ನಮಸ್ಕಾರ ಸರ್. ಹಾಂ ನಮಸ್ತೆ, ಹೇಳಿ, ತಮ್ಮ ಹೆಸರು? ಜಗದೀಶ್ ಅಂತ ಸರ್, ಚಳ್ಳಕೆರೆಯಿಂದ. ಹೇಳಿ ಜಗದೀಶ್. ಕೊಡಿ ಸರ್. ನಮ್ದು ಅಡಿಕೆ ಒಳಗಡೆ ಈರುಳ್ಳಿ ಹಾಕಿದ್ವಿ ಸರ್. ಹೇಳಿ ಜಗದೀಶ್. ಅದು ಈರುಳ್ಳಿ ಸ್ವಲ್ಪ ಕಟ್ಟಬುರ್ ಕಡೆ ನೀರ್ ನಿಂತಿದೆ, ಅದೊಂದೇನು ತೊಂದರೆ ಆಗುತ್ತಾ ಸರ್? ಅಲ್ಲ, ಅಡಿಕೆ ಎಷ್ಟು ವರ್ಷದ್ದು ಬೆಳೆ? ವರ್ಷ ಮೊನ್ನೆ 3 ತಿಂಗಳು ಸಣ್ಣದ ಇದು ಹೌದಿಲ್ಲ. ಸೊ ನೆರಳೇನು ಬೀಳ್ತಾ ಇಲ್ಲ, ತೊಂದರೆ ಇಲ್ಲಲ್ಲ, ನೆರಳಿಗೆ ಏನು ಸಮಸ್ಯೆ ಇಲ್ಲ. ಹೌದಾ? ಅಂದ್ರೆ ಮೀನ್ಸ್ ಅಂದ್ರೆ ಬಿಸಿ ಬೀಳುತ್ತೆ, ತೊಂದರೆ ಆಗಲ್ಲ. ಈಗ ನೀವು ನೀರು ನಿಲ್ತಾ ಇದೆ ಅಂತೀರಾ? ಸ್ವಲ್ಪ ಈರುಳ್ಳಿ ಈಗ ಆಲ್ರೆಡಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿದ್ದೀವಿ, ಆಲ್ಮೋಸ್ಟ್ 2 ತಿಂಗಳಾತಾ? ಒಂದೂವರೆ ತಿಂಗಳಾದ್ರೆ ಇನ್ನೂ ಗಡ್ಡೆ ಆಗ್ತಿರಂಗಿಲ್ಲ. ಆಕ್ಚುಲಿ 2 ತಿಂಗಳ ನಂತರ 60 ದಿನ ಆದ್ಮೇಲೆ ಅದು ಗಡ್ಡೆ ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಗತ್ತೆ. ಆ ಹಂತದಲ್ಲಿ ನಮಗೆ ಮಳೆ ಬಂತಂದ್ರೆ ಅದು ಕೊಳೆ ರೋಗ ಆಗ್ತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ. ಇನ್ನು ನಿಮ್ದು 45 ದಿನ ಬೆಳೆ ಇರುವುದರಿಂದ, ಇನ್ನು ಬೆಳವಣಿಗೆ ಹಂತದಲ್ಲಿ ಇರೋದ್ರಿಂದ ಅಷ್ಟು ಸಮಸ್ಯೆ ಆಗೋದಿಲ್ಲ. ಬಟ್ ಈಗ ಆಗಲೇ ಈಗ ಹೇಳಿದಂಗೆ ನಾವು ಆಗಲೇ ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಬಿಸಿಲು ನೋಡಿಕೊಂಡು ಈ 2ನೇ ಮೇಲ್ ಗೊಬ್ಬರವಾಗಿ ನಮ್ಮ ಅಮೋನಿಯಂ ಸಲ್ಫೇಟ್ ಅಂತ ಒಂದು ಗೊಬ್ಬರ ಸಿಗುತ್ತೆ ನಿಮಗೆ. ಸೊ 1 ಎಕರೆಗೆ 50 kg ಅಂತೇಳಿ ಹಾಕಿ ಅದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸೊ ಅದ್ರ ಜೊತೆಗೆ ಪೊಟ್ಯಾಶ್ ಗೊಬ್ಬರ ಒಂದು 15-20 kg ಮ್ಯೂರೋಟೋ ಪೊಟ್ಯಾಶ್ ಅಂತ ಬರುತ್ತೆ, ಅಥವಾ ಸಲ್ಫೇಟೋ ಪೊಟ್ಯಾಶ್ ಬಿಳಿ ಬೂದಿ ಕಲರ್ ಬರುತ್ತೆ. ಸೊ ಅಮೋನಿಯಂ 50 kg, ಅಮೋನಿಯಂ ಸಲ್ಫೇಟ್ 50 kg, ಪೊಟ್ಯಾಶ್ ಒಂದು 10-15 kg. ಸೊ ಮಳೆ ಆ ವಾತಾವರಣ ಅಂದರೆ ಬಿಡು ನೋಡಿಕೊಂಡು ಬಿಸಿಲು ವಾತಾವರಣ ನೋಡಿಕೊಂಡು ಕೊಡ್ರಿ. ಹಂಗೇನು ಭಾಳ ರೆಗ್ಯುಲರಾಗಿ ಮಳೆ ಬಂತಂದರೆ ಇಮ್ಮಿಡಿಯೇಟಾಗಿ ನಾವು 19 ಸ್ಪ್ರೇ ಮಾಡ್ಬೋದು. ಯಾಕಂದರೆ ತಳಗಡೆ ಕೊಟ್ಟು ಅದು ತೊಗೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ನೀರು ಜಾಸ್ತಿ ಅದನ್ನು ಅಗೆದುಬಿಟ್ಟು ಗೊಬ್ಬರ ಕೊಡಬೇಕಾಗತ್ತೆ, ಮೇಲ್ಗಡೆ ಹಾಕಿದ್ರೆ ಮತ್ತೆ ಅದು ಕೊಚ್ಕೊಂಡು ಹೋಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಮಿಡಿಯೇಟಾಗಿ ನಮಗೆ ರಿಕವರಿ ಆಗಬೇಕಾದ್ರೆ 19 ಲೀಟ್ರಿಗೆ 5 ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಬಿಸಿಲು ವಾತಾವರಣ ನೋಡಿಕೊಂಡು ತಳಗೊಬ್ಬರ ಹಾಕ್ಕೊಂಡು ನಾವು ಅದನ್ನು ಚೇತರಿಕೆ ಮಾಡ್ಬೋದು. 45 ಇರೋದ್ರಿಂದ ಏನೂ ಅಷ್ಟು ತೊಂದರೆ ಆಗೋದಿಲ್ಲ. ಸೊ 2 ತಿಂಗಳ ಏನು ಆಗಿರೋ ಬೆಳೆಗಳಿಗೆ ಸ್ವಲ್ಪ ನಾವು ಬಹಳ ಗಮನ ಕೊಡಬೇಕಾಗತ್ತೆ. ಮೂರು ಗಂಟೆ ಒಳಗಡೆ ನಾವು ಏನೇ ಇಂಪ್ರೂವ್ಮೆಂಟ್ ಇರಬಹುದು ಅಥವಾ ನಾವು ಕೀಟನಾಶಕ ರೋಗನಾಶಕ ಸ್ಪ್ರೇ ಮಾಡೋ ಆದ್ಮೇಲೆ 3 ನಮಗೆ ಮಳೆ ಬರದೇ ಇದ್ರೆ ಅದು ತನ್ನ ಕೆಲಸ ಮಾಡಿರತ್ತೆ, ಏನ್ ತೊಂದರೆ ಆಗಲ್ಲ. ಅಡಿಕೆ ದಾಳಿಂಬೆ ಅಷ್ಟು ಸೂಕ್ತವಾದ ಬೆಳೆಗಳಲ್ಲ, ಯಾಕಂದ್ರೆ ದಾಳಿಂಬೆಗೆ ನಾವು ನೀರು ನಿಲ್ಲಿಸಬೇಕಾಗತ್ತೆ ಹೂವಿನ ಹಂತದಲ್ಲಿ. ಆ ಹಂತದಲ್ಲಿ ಅಡಿಕೆಗೆ ನಾವು ಸಪ್ರೇಟ್ ಆಗಿ ಡ್ರಿಪ್ಪರ್ ಕೊಟ್ಟು ಅದಕ್ಕೆ ಮೇಂಟೈನ್ ಮಾಡೋದು. ಯೂಶುವಲಿ ಅಡಿಕೆ ಒಳಗಡೆ ದಾಳಿಂಬೆ ಅಷ್ಟು ಸೂಕ್ತವಾದ ಬೆಳೆ ಅಲ್ಲ. ಅಡಿಕೆ ಒಳಗೆ ನಮಗೆ ಬಾಳೆ ಮಾಡೋದು ಬಹಳ ಉತ್ತಮ. ಬಾಳೆ ಮಾಡೋದ್ರಿಂದ ಏನಾಗುತ್ತೆ, ನೆರಳು ಆಗುತ್ತೆ ಅಡಿಕೆಗೂ ಸ್ವಲ್ಪ, ಅದು ಬೇಸಿಗೆ ಕಾಲದಲ್ಲಿ ಅದನ್ನು ಆರೈಕೆ ಮಾಡ್ಕೊಳ್ಳುತ್ತೆ. ಸೊ ಬಾಳೆಗೂನೆ 2-3 ನಮಗೆ ಅದು ಫಸಲು ಬರೋದ್ರಿಂದ 3 ತನಕನೂ ನಾವು ಬಾಳೆ ಇಂಟರ್ಕ್ರಾಪ್ ಮಾಡ್ಬೋದು. ದಾಳಿಂಬೆ ಭಾಳ ಅದು ರೋಗನ ಕೀಟ ಬಹಳ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಮಾಡ್ತಕ್ಕಂಥ ಸ್ಪ್ರೇಗಳು ಜಾಸ್ತಿ ಇರ್ತವೆ. ಅದು ಅಷ್ಟು ಅಡಿಕೆಗೂ ಸೂಕ್ತ ಅಲ್ಲ. ಅದು ಅಡಿಕೆಗೆ ದಾಳಿಂಬೆ ಬೇಡ, ಅಡಿಕೆ ಜೊತೆ ನೀವು ಬಾಳೆ ಮಾಡ್ಕೊಳ್ಳಿ. ಎರಡು ತಿಂಗಳಾಗಿದ್ರೆ ಜಾಸ್ತಿ ನಾವು ನೆಲಕ್ಕೆ ಗೊಬ್ಬರ ಹಾಕೋದನ್ನ ಅವಾಯ್ಡ್ ಮಾಡ್ತೀವಿ. ಸೊ ಬೆಳವಣಿಗೆ ಕುಂಠಿತ ಇತ್ತಂದ್ರೆ ನಾವು ಈಗಾಗಲೇ ಹೇಳಿದಂಗೆ 19 ಲೀಟ್ರಿಗೆ 5 ಹಾಕೊಂಡು ಸ್ಪ್ರೇ ಮಾಡಿ, ಸೊ ಹಾಕ್ಲೇಬೇಕಾಯ್ತಪ್ಪ ಅಂದ್ರೆ ಪೊಟ್ಯಾಶ್ ಗೊಬ್ಬರ ಮಾತ್ರ ಹಾಕಿ ಈ ಹಂತದಲ್ಲಿ. ಸೊ ಬಿಳಿ ಕಲರ್ ಪೊಟ್ಯಾಶ್ ಬರುತ್ತೆ, ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತೇಳಿ. ಅದೊಂದು ಎಕರೆಗೆ 10-15 ಹಾಕಿದ್ರೆ ಅದು ಸ್ವಲ್ಪ ಗಡ್ಡೆ ಶೈನಿಂಗ್ ಆಗಲಿಕ್ಕೆ ಸೈಜ್ ಆಗಲಿಕ್ಕೆ ಅದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ 19 ಸ್ಪ್ರೇ ಮುಖಾಂತರ ಕೊಡಿ ಆದಷ್ಟು. ಹಾಂ, ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನ ಅದು ಕಾಸ್ಟ್ಲಿ ಇರುತ್ತೆ. ಎಕರೆಗೆ ಒಂದು 10-15 ಕೊಡಿ. ಅದ್ರ ಜೊತೆಗೆ ಇಲ್ಲ 20-20-0-13 ಅಂತ ಬರುತ್ತೆ, 20-20-0-13 ಅಲ್ಲಿ ಸಲ್ಫರ್, ಹಾ ಸಲ್ಫರ್ ಅಂತ ಇರುತ್ತೆ. ಅದನ್ನ ಸ್ವಲ್ಪ ಅದ್ರ ಜೊತೆಗೆ ಒಂದು 10-15 ಪೊಟ್ಯಾಶ್ನ ಈ ಮ್ಯಾಕ್ಸಿಮಮ್ 60-65 ಆಗಿದ್ರೆ ಹಿಂದೆ ಮುಂದೆ ಇತ್ತಂದ್ರೆ ಸ್ವಲ್ಪ ಅದನ್ನ ಭೂಮಿಗೆ ಹಾಕ್ಲಿಕ್ಕೆ ಅದು ಅವಕಾಶ ಇರುತ್ತೆ. ಬಹಳ 70-80 ಆಗಿತ್ತು ಅಂದ್ರೆ ಅವಾಯ್ಡ್ ಮಾಡ್ಬೇಕು ತೆಳಗ್ ಹಾಕೋದು. ಆಮೇಲೆ ನೀರ ಅಂಶ ಅಂದ್ರೆ ತೇವಾಂಶ ಇದ್ದಾಗ ಯಾವುದೇ ರೀತಿ ಗೊಬ್ಬರ ರೋಗ ಇತ್ತು, ರೋಗ ರುಜಿನ ಹಾವಳಿ ಜಾಸ್ತಿ ಇತ್ತಂದ್ರೆ ಆ ಟೈಮ್ನಲ್ಲಿ ಒಂದ್ 4-5 ಸ್ವಲ್ಪ ಗ್ಯಾಪ್ ಕೊಡಿ, ಮತ್ತೆ ರೋಗ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಗೊಬ್ಬರ ಹಾಕ್ರೆ. ಕೊಡಬಹುದು ಬೆಳೆ ಆರೋಗ್ಯವಾಗಿದ್ರೆ. ಅಲ್ಲಿ ಏನಾದ್ರೂ ಕೊಳೆ ರೋಗ ಅಲ್ಲಿ ಮಚ್ಚೆ ರೋಗದ ಅಂಶ ಜಾಸ್ತಿ ಇತ್ತಂದ್ರೆ ನೀವು ಗೊಬ್ಬರ ಕೊಟ್ಟರೆ ರೋಗದ ಅಂಶನೂ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹೆಲ್ದಿ ಇತ್ತಂದ್ರೆ ಅಂದ್ರೆ ರೋಗದ ಬಾಧೆ ಕಡಿಮೆ ಇತ್ತಂದ್ರೆ ನೀವು ಗೊಬ್ಬರ ಕೊಟ್ಟು ಅದನ್ನ ಚೇತರಿಸ್ಕೋಬಹುದು. ಓಕೆ ಜಗದೀಶ್, ಥ್ಯಾಂಕ್ ಯು. ಓಕೆ, ಧನ್ಯವಾದ ಜಗದೀಶ್. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಚಿತ್ರಲಿಂಗಪ್ಪ ಚಿಕ್ಕೋಣಿ ಹೊಸಕೋಟೆಯಿಂದ. ಚಿತ್ರಲಿಂಗಪ್ಪ ಹೇಳಿ, ಕೇಳಿ ಪ್ರಶ್ನೆ ಕೇಳಿ. ಚಿತ್ರಲಿಂಗಪ್ಪ ಸರ್, ಗೊತ್ತಾಯ್ತೇನೆ ಚಿಂತ ಸರ್. ನೀರುಳ್ಳಿ ಹಾಕಿ 2 ಆಗಿದೆ ಸರ್, ದಿಂಡು ಅಂತ ಈ ವರ್ಷ ದಿಂಡು ಬರ್ತಿಲ್ಲ, ಗೆಡ್ಡೆನ ಆಗ್ತಿಲ್ಲ ಸರ್. ಅಲ್ಲ ಈಗ ಏನಾಗ್ತಾ ಇದೆ, ಈಗ 2 ನಾವು ಗೊಬ್ಬರ ಕೊಡ್ಬೇಕಾಗತ್ತೆ ಈರುಳ್ಳಿಗೆ, ಒಂದು ತಳ ಹಂತದಲ್ಲಿ ಇನ್ನೊಂದು ಮೇಲ್ಗೊಬ್ಬರವಾಗಿ 45-50 ದಿನಗಳಿಗೆ ಕೊಡ್ಬೇಕಾಗತ್ತೆ. ಸೊ ಈಗ ಏನಾಗುತ್ತೆ, ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ, ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸ್ವಲ್ಪ ಅದು ಕೊಚ್ಕೊಂಡು ಹೋಗಿರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಭೂಮಿಯಲ್ಲಿ ಏನಾದರೂ ಫಲವತ್ತತೆ ಕೊರತೆ ಆದರೆ ಅದು ದಿಂಡಾಗಲಿಕ್ಕೆ ಅಂದರೆ ಆಗದೇ ಇರಲಿಕ್ಕೆ ಸ್ವಲ್ಪ ಅದು ಕಾರಣ ಆಗುತ್ತೆ. ಸೊ ಈ ಹಂತದಲ್ಲಿ ಏನು ಮಾಡಿದ್ರೆ CN ಅಂತ ಸಿಗುತ್ತೆ, ಕ್ಯಾಲ್ಸಿಯಂ ನೈಟ್ರೇಟು ಪ್ಲಸ್ ಪೊಟ್ಯಾಶು. CN ಆದರೆ ಒಂದು 25-30 kg, ಪೊಟ್ಯಾಶ್ ಒಂದು 10-15 kg. ಈಗ ಸದ್ಯಕ್ಕೆ ಬಿಡುವಿನ ವಾತಾವರಣ ನೋಡಿಕೊಂಡು ಕೊಡ್ರಿ, ಅದು ಸ್ವಲ್ಪ ಗಡ್ಡೆ ಅಂದರೆ ದಿಂಡು ಬರಲಿಕ್ಕೆ ಸಹಾಯ ಆಗುತ್ತೆ. ಸೊ ಮೇಲೆ ಎಲೆಗೆ ಬೇಕಾದ್ರೆ ನೀವು 19 ಒಂದು ಲೀಟ್ರಿಗೆ 5 ಹಾಕೊಂಡು ಸ್ಪ್ರೇ ಮಾಡಿನೂ ಕೂಡ ಅದನ್ನ ಬೆಳವಣಿಗೆಗೆ ಸಹಾಯ ಮಾಡಬಹುದು. ಈ ವರ್ಷ ಅಂತ ಅಲ್ಲ, ಕಳೆದ 2-3 ನೋಡ್ತಾ ಇದೀವಿ ಈರುಳ್ಳಿ ಬೆಳೆತಕ್ಕಂಥ ರೈತರದ್ದು ಬವಣೆ ಬಹಳ ಹೇಳ್ತಿರ್ಲದು. ಮಳೆ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಸ್ವಲ್ಪ ಭಾಳಷ್ಟು ಸಮಸ್ಯೆಗಳು ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈ ಸರ್ತಿ ಅಡಿಕೆ ಬೆಳೆ ಬಂದಿರೋದ್ರಿಂದ ಎಲ್ಲ ಅಡಿಕೆಗೂ ಹೋಗಿದ್ದಾರೆ, ಈರುಳ್ಳಿನೂ ಬೆಳೆ ಪ್ರದೇಶವಾರ ಭಾಳ ಕಡಿಮೆ ಆಗಿದೆ. ಬಟ್ ಹಂಗಂತೇಳಿ ನಾವು ಬೆಳೆಗಳನ್ನು ಮಾಡದೇ ಇರೋಕ್ಕೂ ಆಗೋದಿಲ್ಲ. ಸೊ ಸ್ವಲ್ಪ ನೀವು ವೈಜ್ಞಾನಿಕವಾಗಿ ಮಾಹಿತಿಗಳನ್ನು ತಿಳ್ಕೊಂಡು, ಈಗ ಇತ್ತೀಚೆಗೆ ಹೊಸದಾಗೆಲ್ಲ ಬಂದಿದೆ ಏರುಮಡಿ ಮಾಡಿ ನಾಟಿ ಮಾಡತಕ್ಕಂಥ ಪದ್ಧತಿ ಮಹಾರಾಷ್ಟ್ರದಲ್ಲಿ ಮಾಡ್ತಿದ್ದಾರೆ. ಆ ರೀತಿ ಮಾಡಿದ್ರೆ ನಮಗೆ ಎಷ್ಟೇ ಮಳೆ ಆದ್ರೂ ಕೂಡ ನೀರು ನಿಲ್ಲಲ್ಲ, ಅದು ತಗ್ಗಿನಲ್ಲಿ ನಿಲ್ಲುತ್ತೆ. ಮಡಿ ಮೇಲೆ ನಮಗೆ ಈರುಳ್ಳಿ ಬೆಳೆ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಂಥ ಒಂದು ಸುಧಾರಿತ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾದರೆ, ಆಮೇಲೆ ಅದ್ರ ಜೊತೆಗೆ ಹನಿ ನೀರಾವರಿ ಬಂದಿದೆ, ಅದರಲ್ಲಿ ಕೂಡ ನೀರಿನಲ್ಲಿ ಕೊಡ್ತಕ್ಕಂಥ ಗೊಬ್ಬರಗಳು ಕಲಿಸ್ಕೊಡ್ಬೋದು. ಸೊ ತಳಕ್ ಹಾಕ್ತೀವಿ, ತಳಕ್ ಹಾಕಿದ್ರೆ ಏನಾಗುತ್ತೆ, ಭೂಮಿಯಲ್ಲಿ ಏನಾದರೂ ಸೈಡ್ ಇಫೆಕ್ಟ್ ಆಗಿ ಕೊಳೆ ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹನಿ ನೀರಾವರಿ ಮಾಡಿಕೊಂಡು ಏರುಮಡಿ ಮಾಡಿ ನಾಟಿ ಪದ್ಧತಿ ಅಳವಡಿಸ್ಕೊಂಡ್ರೆ ಎಷ್ಟೇ ಮಳೆ ಆದರೂ ಕೂಡ ನಾವು ಬೆಳೆಗಳನ್ನು ಪಡ್ಕೋಬಹುದು. ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಾಡಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ಸರ್. ಇವಾಗ ಅಡಿಕೆ ಹಾಕಿ 3 ತಿಂಗಳಾಗಿದೆ ಸರ್ ನಮ್ದು, ಇವಾಗ ಮತ್ತೆ ನೀರುಳ್ಳಿ ಇಳುವರಿ ಬಂದಿತ್ತೆ ಸರ್ ಬೇಸಿಗೆ ಹಾಕಿದ್ರೆ? ಅದೇ ಜಾಗದಾಗ ಹಾಕಕ್ ಹೋಗ್ಬಿಡಿ. ಈಗ ಮೊದಲು ಈರುಳ್ಳಿ ಪ್ಲಾಟ್ ಇತ್ತಂದ್ರೆ ಮತ್ತೆ ಅದೇ ಪ್ಲಾಟ್ದಲ್ಲಿ ಈರುಳ್ಳಿ ಹಾಕಕ್ ಹೋಗ್ಬಿಡಿ. ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ, ಒಂದೇ ಜಮೀನಲ್ಲಿ ಪದೇ ಪದೇ ಅದೇ ಬೆಳೆಗಳನ್ನ ಬೆಳೆಯಕ್ ಹೋಗ್ಬಿಡಿ. ಬೇಸಿಗೆಗೆ ಮೂರ್ ವರ್ಷ ತನಕ ನಾವು ತರಕಾರಿ ಬೆಳೆಗಳನ್ನ ಮಾಡ್ಕೋಬಹುದು, ತೊಂದರೆ ಇಲ್ಲ. ಈಗ ಈ ವರ್ಷ ಅಡಿಕೆ ಸ್ವಲ್ಪ ಕಂಪ್ಲೇಂಟ್ ಬಂತು, ಈ ಕಡೆ ಎಲ್ಲ ಮುಟ್ರ ರೋಗ ಬಂತು 2 ವರ್ಷದಿರುವಾಗ. ಇಲ್ಲ, ಈಗ ಅಡಿಕೆ ಈಗ ಪ್ರಾರಂಭಿಕ ಹಂತದ 3 ವರ್ಷ ತನಕ ನಾವು ಮಧ್ಯದಲ್ಲಿ ಏನಾದರೂ ತರಕಾರಿ ಅಲ್ಪಾವಧಿ ಬೆಳೆಗಳು ಹೂವಿನ ಬೆಳೆಗಳು ಮಾಡ್ಕೋಬಹುದು. ಈ ವರ್ಷ ಸ್ವಲ್ಪ ನಿಮಗೆ ಮಳೆ ಜಾಸ್ತಿ ಆಗಿ ಸಮಸ್ಯೆ ಆಗಿದ್ದಂದ್ರೆ ಸ್ವಲ್ಪ ಬಿಡುವು ಕೊಡಿ ಹಿಂಗಾರಿನಲ್ಲಿ. ಸೊ ನೆಕ್ಸ್ಟ್ ಮುಂಗಾರಿನಲ್ಲಿ ಅದನ್ನ ಭೂಮಿ ಕರೆಕ್ಟಾಗಿ ರೆಡಿ ಮಾಡಿಕೊಂಡು ತಾವು ತರಕಾರಿ ಈರುಳ್ಳಿನಾದ್ರೂ ಮಾಡ್ಕೊಂಡು. ಥ್ಯಾಂಕ್ ಯು. ಒಳ್ಳೆಯದು ಚಿತ್ರಲಿಂಗ, ನಮಸ್ಕಾರ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಾವು ಹಿರಿಯೂರು ತಾಲೂಕು ಗೊರ್ಲಡ್ಕನಿಂದ ಸರ್, ಅನಂತರಾಜ್ ಅಂತ. ಅನಂತರಾಜ್ ಅವರು, ಕೇಳಿ ಪ್ರಶ್ನೆ ಕೇಳಿ ಅನಂತರಾಜ್ ಅವರು. ಸರ್, ಈರುಳ್ಳಿಯಲ್ಲಿ ಇದು ಪೈರು ಡೊಂಕ್ ಆಗುತ್ತಲ್ಲ ಸರ್, ಕೋತಿ ರೋಗ ಅಂತ ಇರಲ್ಲ, ಅದು ಯಾಕೆ ಬರುತ್ತೆ ಸರ್? ಅಲ್ಲ, ಅದು ಏನಾಗುತ್ತೆ, ಕೋತಿ ರೋಗ ಅದು 3-4 ಕಾರಣದಿಂದ ನಾವು ವೈಜ್ಞಾನಿಕ ವಿಶ್ಲೇಷಣೆ ಮಾಡಬಹುದು. ಕೆಲವೊಂದು ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಅದು ಸ್ವಲ್ಪ ರೋಗ, ಈಗ ಶಿಲೀಂಧ್ರದಿಂದ ಬರ್ತಕ್ಕಂಥ ಸಮಸ್ಯೆ ಅಂತಲೂ ಕೆಲವೊಂದು ನಾವು ಸ್ಟಡಿಯಲ್ಲಿ ನಮಗೆ ಗೊತ್ತಾಗಿದೆ. ಅದ್ರ ಜೊತೆಗೆ ಶಿಲೀಂಧ್ರದಿಂದ ಬರ್ತದ ಅದು ಒಂದು ಕಾರಣ, ಅದೇ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಶಿಲೀಂಧ್ರನೂ ಅದಕ್ಕೆ ಬರ್ತಕ್ಕಂಥ ಅದರಿಂದಲೂ ಚಾನ್ಸಸ್ ಇರುತ್ತೆ. ಹೌದು, ಅದೇ ಕೋತಿ ರೋಗ, ಮಂಗನ ಬಾಲ ಅಂತಾರೆ. ಅದ್ರ ಜೊತೆಗೆ ಬರೀ ಶಿಲೀಂಧ್ರ ಅಂತಲ್ಲ, ಜಿಂಕದ ಕೊರತೆ, ನಾವು ನಮ್ಮ ಒಂದು ವೈಜ್ಞಾನಿಕ ಹಂತದಲ್ಲಿ ಜಿಂಕದ ಕೊರತೆ ಏನಾದರೂ ಮಣ್ಣಲ್ಲಿ ಇತ್ತಪ್ಪ ಅಂದರೆ ಆ ಜಿಂಕ್ ಡೆಫಿಷಿಯನ್ಸಿ ಆಯ್ತಂದ್ರೆ ಅದು ಅದು ಎಲೆಗಳ ಆಕಾರ ವಿಕಾರ ಆಗುತ್ತೆ, ಅದರಿಂದ ಕೋತಿ ರೋಗ ಬರುತ್ತೆ. ಈ ಹಂತದಲ್ಲಿ ಏನು ಮಾಡಿ, ಚಿಲೆಟೆಡ್ ಜಿಂಕ್ ಸಲ್ಫೇಟ್ ಅಂತೇಳಿ ಸಿಗುತ್ತೆ ನೀರಿನಲ್ಲಿ, ನೀರಿನಲ್ಲಿ ಕರಗುವ ಜಿಂಕ್ ಸಲ್ಫೇಟ್ ಅಂತಾರೆ. ಚಿಲೆಟೆಡ್ ಅಂದರೆ ಇಂಗ್ಲೀಷ್ನಲ್ಲಿ ಅಂತಾರೆ. ನೀರಿನಲ್ಲಿ ಕರಗುವ ಜಿಂಕ್ ಸಲ್ಫೇಟ್ ಅಂತೇಳಿ ನೀವು ಏನಾದರೂ ಅಂಗಡಿಯಲ್ಲಿ ವಿಚಾರಿಸಿದ್ರೆ, ಲೀಟ್ರಿಗೆ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡಿ. ಅದ್ರ ಜೊತೆಗೆ ತೇವಾಂಶ ಅಂದರೆ ತೇವಾಂಶ ಏನು ಕಂಟ್ರೋಲ್ ಮಾಡಲ್ಲ, ಬಟ್ ಮುಂದಾಗ್ತಕ್ಕಂಥ ಹೆಚ್ಚಿನ ಅನಾಹುತನ ತಪ್ಪಿಸ್ಕೋಬಹುದು. ಈಗ ಆಗಿರೋದನ್ನು ಏನು ಮಾಡೋಕ್ಕಾಗಲ್ಲ, ಮುಂದೆ ಮತ್ತೆ ಸಿಂಪ್ಟಮ್ ಜಾಸ್ತಿ ಆಗದೆ ನೋಡ್ಕೋಬಹುದು. ಆ ಜಿಂಕ್ ಸಲ್ಫೇಟ್ ಜೊತೆಗೆ ಒಂದು ಮ್ಯಾಂಕೋಜಬ್ ಅಂತ ಬರುತ್ತೆ, M45, ಅದನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ, ಅದ್ರ ಜೊತೆಗೆ ಜಿಂಕ್ ಸಲ್ಫೇಟ್, ನೀರಿನಲ್ಲಿ ಕರುವ ಜಿಂಕ್ ಸಲ್ಫೇಟ್ 2 ಗ್ರಾಮು, ಮ್ಯಾಂಕೋಜಬ್ 2 ಗ್ರಾಮು ಮಿಶ್ರಣ ಮಾಡಿ ತಾವು ಸ್ಪ್ರೇ ಮಾಡಿ ಒಂದು ತಕ್ಕ ಮಟ್ಟಿಗೆ ಮುಂದಾಗುವ ಅನಾಹುತನ ತಪ್ಪಿಸ್ಕೋಬಹುದು. ಇನ್ನೊಂದು ಪ್ರಶ್ನೆ ಸರ್, ಹೇಳಿ. ಶೇಂಗಾದಲ್ಲಿ ಸರ್ ಇದು ಬುಡ ಕೊಳೆ ರೋಗ ಅದು ಏನಕ್ಕೆ ಬರುತ್ತೆ ಸರ್? ಬೆಳ್ಳದಾಗ್ತದಲ್ಲ ಬುಡದಲ್ಲೆಲ್ಲ. ಅದೇ ಈಗ ಬುಡ ಕೊಳೆ ರೋಗ ಅದೇ ಸಾಮಾನ್ಯವಾಗಿ ನಾವು ಈ ಟ್ರೈಕೋಡರ್ಮಾ ಅಂತ ಸಿಗುತ್ತೆ, ಟ್ರೈಕೋಡರ್ಮಾ ಜೈವಿಕ ಗೊಬ್ಬರ, ಅದನ್ನ ನಾವು ಬಿತ್ತಬೇಕಾದ್ರೂ ಬೀಜನ ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡ್ಬೇಕು. ಒಂದು ಅದನ್ನ ಬೀಜೋಪಚಾರ ಅಂದ್ರೆ ನೀವು ಟ್ರೈಕೋಡರ್ಮಾ ನಮ್ಮಲ್ಲೂ ಸಿಗುತ್ತೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 1 ಕೆಜಿ ಬೀಜಕ್ಕೆ 4-5 ಗ್ರಾಮ್ ಅಷ್ಟು ಸ್ವಲ್ಪ ನೀರು ಸಿಮಿಸ್ಬಿಟ್ಟು ಕ್ಲೀನ್ ಆಗಿ ಆಮೇಲೆ ಪೌಡರ್ ಮೇಲೆ ಬಿತ್ತನೆ ಮಾಡ್ಬೇಕಾರೆ ಬೀಜ ಎಲ್ಲ ಹೊಲಕ್ ತಗೊಂಡ್ ಹೋಗ್ತಿರಲ್ಲ, ಈಗ ಒಂದ್ ಪುಟ್ಟಿ ಟೈಪ್ ಅಲ್ಲಿ ಬೀಜ ಎಲ್ಲ ಹಾಕೊಂಡು ಸ್ವಲ್ಪ ನೀರ್ ಸಿಮಿಸ್ಬಿಟ್ಟು ಅದ್ರ ಮೇಲೆ ಪೌಡರ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಂದ 1/2 ಗಂಟೆ ಅಷ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನ ಬಿತ್ತನೆಗೆ ಬಳಸ್ಕೋಬೇಕು. ಒಂದು ಆಮೇಲೆ ಇನ್ನೊಂದು ಏನಂದ್ರೆ, ಇನ್ನೊಂದು ಪದ್ಧತಿ ಏನಂದ್ರೆ, ಈಗ ಟ್ರೈಕೋಡರ್ಮಾನ ಈ ನಾವು ಕೊಟ್ಟಿಗೆ ಗೊಬ್ಬರ ಹೊಲಕ್ಕೆ ಹಾಕ್ತಿವಲ್ಲ, ಆವಾಗ ಏನು ಮಾಡಬೇಕು, ಕೊಟ್ಟಿಗೆ ಗೊಬ್ಬರ ಈಗ ಉದಾಹರಣೆ ಒಂದು ಕ್ವಿಂಟು ಒಂದು ಏನೋ ಟ್ರ್ಯಾಕ್ಟ್ರಿ ಲೋಡ್ ನೀವು ಗೊಬ್ಬರ ತೊಗೊಂಡು ಹೋದರೆ ಒಂದು 5 kg ಅಷ್ಟು ಗೊಬ್ಬರನ ಇದು ಟ್ರೈಕೋಡರ್ಮಾನ ಅದರಲ್ಲಿ ಮಿಕ್ಸ್ ಮಾಡಿ ಒಂದ್ 8 ದಿವಸ ಅದು ಬಿಡಬೇಕು. ಅವಾಗ ಅದರಲ್ಲಿ ಆ ಟ್ರೈಕೋಡರ್ಮ ಏನು ಆ ಜೈವಿಕ ಗೊಬ್ಬರದ ಏನು ಜೀವಾಣುಗಳಿದಾವಲ್ಲ ಅದು ವೃದ್ಧಿ ಆಗಿ ಮಿಕ್ಸ್ ಆಗುತ್ತೆ ವೃದ್ಧಿ ಆಗುತ್ತೆ. ಅದನ್ನು ಹೊಲದಲ್ಲೆಲ್ಲ ಚೆಲ್ಬಿಟ್ಟು ಉಳುಮೆ ಮಾಡಿದ್ರೆ ಅದು ಅದ್ರ ಏನು ನಮ್ಮ ಬುಡಕೊಳೆ ರೋಗ ಬರ್ತಕ್ಕಂಥ ರೋಗ ಇದೆಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ಇದೊಂದು ಟ್ರೈಕೋಡರ್ಮ ಸರ್ ಅದು. ಹಾಂ ಟ್ರೈಕೋಡರ್ಮ. ಮತ್ತೆ ಇದು ಬೇರುಳ ಬರುತ್ತಲ್ಲ ಸರ್ ಕಾಗೆ ಕಡ್ಬು ಅಂತಾರಲ್ಲ ಅದ ಸರ್ ಬೇರುಳ ಕಡಿಯೋಕೆ ಅದೇ ಸರ್ ಕಾರಣ? ಅಲ್ಲಲ್ಲ ಬೇರುಳ ಬೇರೆ, ಬೇರುಳ ಅಂದ್ರೆ ನೀವು ಈಗ ಅದಕ್ಕೆ ಕ್ಲೋರೋಪೈರಿಪಾಸ್ ಅಂತ ಅದೊಂದು ಟ್ರೀಟ್ಮೆಂಟ್ ಮಾಡ್ತೀವಿ. ನೀವು ಏನ್ ಮಾಡ್ಬೇಕು, ಫಸ್ಟ್ ಕ್ಲೋರೋಪೈರಿಪಾಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಬೇರುಳ ತಿನ್ನಲ್ಲ. ಅದಾದ್ಮೇಲೆ ಇದು ಟ್ರೈಕೋಟರ್ಮನ್ನ ನೀವು ಕೊಟ್ಟಿಗೆ ಗೊಬ್ಬರದಲ್ಲಾರ ಹಾಕಿ ಅಥವಾ ಬೀಜ ಲೇಪನ ಮಾಡಿನಾರ ಹಾಕಿ ಅದನ್ನ ಮಾಡಿದ್ರೆ ಅದರಲ್ಲಿ ಎರಡು ಕಂಟ್ರೋಲ್ ಆಗುತ್ತೆ. ಫಸ್ಟ್ ಕ್ಲೋರೋಪೈರಿಪಾಸ್ ಟ್ರೀಟ್ಮೆಂಟ್ ಮಾಡಬೇಕು ಬೇರುಳ ಹೊಡೆಯಕ್ಕೆ. ಸಿಂಪಡಣೆ ಇಲ್ಲ, ಬೀಜನಲ್ಲಿ ಸ್ವಲ್ಪ ಸಿಮಿಸ್ಬಿಟ್ಟು ಆಮೇಲೆ ಇದು ಬೇಕಿದ್ರೆ ಇದು ಪೌಡರ್ನ ಮಿಕ್ಸ್ನ ಮಾಡಿ ಬೀಜೋಪಚಾರ ಮಾಡ್ಕೊಂಡು ಆಮೇಲೆ ಅದೇ ಒಂದು 1/2 ಗಂಟೆ ನೆರಳು ಒಣಸಿ ಬಿತ್ತನೆ ಮಾಡಬೇಕು. ಬೇರುಳನ್ನು ಕಂಟ್ರೋಲ್ ಆಗುತ್ತೆ ಮಾಡಿದ್ರೆ ಆ ರೋಗ ಬರೋದು ಕಂಟ್ರೋಲ್ ಆಗುತ್ತೆ. ಕರೆಕ್ಟ್ ಆಗಿ ಕಂಟ್ರೋಲ್ ಆಗುತ್ತೆ. ಒಳ್ಳೆಯದು ಅನಂತರಾಜರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರಿ, ಈಗ ಒಂದು ಮುಖ್ಯವಾದ ಏನಂದರೆ ಈಗ ನಮ್ಮ ರೈತ ಬಂದವರು ಏನು ಮಾಡ್ತಾರೆ ಅಂದರೆ ಈಗ ಮಳೆ ಬರ್ತಾ ಇರ್ತವೆ ಆದ್ರೂ ಕೆಲವರು ಏನೋ ನಾವು ಈ ಗೊಬ್ಬರ ಕೊಟ್ಟಿಲ್ಲ ಗೊಬ್ಬರ ಈ ಕೊಡಬೇಕಾಗಿತ್ತು ಇಷ್ಟೊತ್ತಿಗೆ ಅಂತೇಳಿ ಗೊಬ್ಬರ ಕೊಡೋಂಥದ್ದು, ಆಮೇಲೆ ಅದನ್ನು ಸ್ವಲ್ಪ ಸಮಸ್ಯೆ ಇದ್ದರೆ ಔಷಧ ಹೊಡೆಯಂಥದ್ದು, ಇಂಥ ಒಂದು ಕೆಲಸ ಮಾಡುವಂಥ ಸಂದರ್ಭ ಇರುತ್ತೆ. ಈಗ ಮಳೆ ಈಗ ಸಾಕಷ್ಟು ಇರೋದ್ರಿಂದ ಯಾವ ರೀತಿ ಕೊಟ್ಟರೆ ಅನುಕೂಲ ಆಗುತ್ತೆ? ಈಗ ನಾವೇನು ಸಲಹೆ ಮಾಡ್ತೀವಿ ಅಂದರೆ ಆದಷ್ಟು ಮಳೆ ನಿಂತ ಮೇಲೆ ಸ್ವಲ್ಪ ಒಣಗಬೇಕು ಭೂಮಿಯೆಲ್ಲ, ಆಮೇಲೆ ವಾತಾವರಣದಲ್ಲಿ ಸ್ವಲ್ಪ ಒಣ ಹವೆ ಇದ್ರೆ ಅವಾಗ ನಾವು ಯಾವುದೇ ಗೊಬ್ಬರ ಹಾಕ್ಬೋದು ಅಥವಾ ಔಷಧಿ ಹೊಡೆದ್ರು ಕೂಡ ಚೆನ್ನಾಗಿ ಎಫೆಕ್ಟಿವ್ನೆಸ್ ಇರ್ತದೆ, ಕಂಟ್ರೋಲ್ ಆಗುತ್ತೆ. ಈಗ ನಮ್ಮ ರೈತರು ಏನೋ ಯಾವುದೋ ಒಂದು ರೋಗ ಬಂದಿದೆ ಇಮ್ಮಿಡಿಯೇಟ್ ಮಳೆ ಬರ್ತಾ ಇದ್ರು ಕೂಡ ಹೊಡಿತಿರ್ತಾರೆ ಅಥವಾ ಮಳೆ ಹೊಡೆದ್ಮೇಲೆ ಮಳೆ ಬರುತ್ತೆ, 1 ಗಂಟೆ ಒಳಗೆ ಮಳೆ ಬಂದರೆ ಎಲ್ಲ ತೊಳ್ಕೊಂಡು ಹೋಗುತ್ತೆ. ಅದಕ್ಕೆ ದಯವಿಟ್ಟು ಯಾರು ಸ್ವಲ್ಪ ಒಣಗಲಿ ಭೂಮಿ ಅಥವಾ ಒಣ ಹವೆ ಇದ್ದಾಗ ಸ್ವಲ್ಪ ನೀರು ಕಡಿಮೆ ಆದಮೇಲೆ ದಯವಿಟ್ಟು ಅದನ್ನು ಪಾಲಿಸಿದ್ದೆ, ಅದರಲ್ಲಿ ಅದರ ಒಂದು ಬಳಕೆಯೂ ಕೂಡ ಸಮರ್ಪಕವಾಗಿ ಬೆಳೆಗೆ ತಗೊಳುತ್ತೆ ಅಥವಾ ನಮ್ಮ ಬೆಳೆನೂ ಚೆನ್ನಾಗಿ ಬರುತ್ತೆ. ಅದಕ್ಕೆ ಆ ಎರಡು ಗಮನ ಹರಿಸಿ ನಾವು ಸಿಂಪಡಣೆ ಅಥವಾ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ಕೇರ್ಫುಲ್ಲಾಗಿ ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಈಗ ಒಂದು ವೇಳೆ ಕೊಡಲೇಬೇಕು ಔಷಧ ಹೊಡಿಲೇಬೇಕ ಅಂದರೆ ಏನು ಅಂದರೆ ಅಂತರ ಅಂದರೆ ಮಳೆ ಬರೋಂಥ ಸಂದರ್ಭ ನೋಡಿ ಎಷ್ಟು ಗಂಟೆ ಮೊದಲು ಅಥವಾ ಮುಂಜಾನೆ ಕೊಡ್ಬೋದು ಅಥವಾ ಸಾಯಂಕಾಲ ಕೊಡ್ಬೋದು? ಅದೇ ಮುಂಜಾನೆ ನಾವು ಶಿಫಾರಸು ಮಾಡ್ತಕ್ಕಂಥದ್ದು ಮುಂಜಾನೆ ಸ್ವಲ್ಪ ಬಿಸಿಲು ಜಾಸ್ತಿ ಇರಬಾರ್ದು, ಅಂದರೆ ಬೆಳಿಗ್ಗೆ 8-10 ಗಂಟೆ ಒಳಗೆ ನಾವು ಸಿಂಪಡಣೆ ಮಾಡಬೇಕು. ಆಮೇಲೆ ಸಾಯಂಕಾಲ ಆದರೆ ಅದೇ 4:30-5 ಗಂಟೆಗೆ ಸ್ವಲ್ಪ ಟೆಂಪ್ರೇಚರ್ ಎಲ್ಲ ಕಡಿಮೆ ಆಗುತ್ತೆ, ಆವಾಗ ಶಿಫಾರಸು ಮಾಡ್ತೀವಿ ನಾವು. ಆಮೇಲೆ ಮಳೆ ಈಗ ನಮ್ಮಲ್ಲಿ ಈಗ ಬೆಳಿಗ್ಗೆ ಅಷ್ಟು ಬಿಸಿಲು ಇರುತ್ತೆ, ತೊಂದರೆನಿಲ್ಲ, ಮಳೆ ಸ್ಟಾರ್ಟ್ ಆಗದೆ ಸಾಯಂಕಾಲ ಇರೋದ್ರಿಂದ ಅದು ಸರ್ ಹೇಳಿದಂಗೆ ಬೆಳಿಗ್ಗೆನೆ ಇಟ್ಕೊಂಡ್ರೆ ಉತ್ತಮ. ಸರ್ ಹೇಳಿದಂಗೆ 8-11 ಗಂಟೆ ಒಳಗಡೆ ಪೀಕ್ ಆಗಿ ಮಾಡಿ ಆಮೇಲೆ 3 ಗಂಟೆ ತನಕ ಏನೋ ಆಗದೆ ಮಳೆ ಬರದೇ ಇದ್ರೆ ಸೊ ಅದು ಚೆನ್ನಾಗಿ ಬರುತ್ತೆ. ಈಗ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಏನು ಒಂದು ಕಿವಿ ಮಾತು ಅಂದರೆ ಬೆಳೆ ನಿರ್ವಹಣೆ ಬಗ್ಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅಲ್ಲ ಯಾವುದೇ ಬೆಳೆ ಇರ್ಬೋದು, ತೋಟಗಾರಿಕೆ ಅಡಿಕೆ ಇರ್ಬೋದು, ತೆಂಗಿರ್ಬೋದು ಅಥವಾ ಶೇಂಗಾ ಇರ್ಬೋದು, ಈರುಳ್ಳಿ ಇರ್ಬೋದು, ಯಾವುದೇ ಬೆಳೆ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ದಯವಿಟ್ಟು ನೀವು ಹೊಲದಲ್ಲಿ ನೀರನ್ನು ಆದಷ್ಟು ಹೊರಗೆ ತೆಗೆದ್ಬಿಟ್ರೆ ನಮಗೆ ಆಲ್ಮೋಸ್ಟ್ ಒಂದು 50-60% ನಮ್ಮ ಬೆಳೆನ ನಿರ್ವಹಣೆ ಮಾಡಿದಂಗೆ, ನೀರು ನಿಂತ್ಕೊಂಡಂಗೆ ನೋಡ್ಕೋಬೇಕು ಒಂದು. ಅದಾದಮೇಲೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಅಥವಾ ಸ್ವಲ್ಪ ಒಣ ಹವೆ ಬಂತು ಅಂದರೆ ಅವಾಗ ನಮಗೆ ಈ 90 ಯಾವುದೇ ಬೆಳೆ ಇರ್ಬೋದು, ಅಡಿಕೆ ಬಿಟ್ಟು ಅಥವಾ ತೆಂಗು ಬಿಟ್ಟು ಕೃಷಿ ಬೆಳೆಗಳಿಗೆ ಈ 90 ಅಂತ ಪೌಡ್ರ್ ಸಿಗುತ್ತೆ, ಗೊಬ್ಬರದ್ದು ಪೌಡ್ರು, ಅದು ಸಾಮಾನ್ಯವಾಗಿ ಒಂದು ಪ್ಯಾಕೆಟ್ 1 kg ಪ್ಯಾಕೆಟ್ ಸಿಗುತ್ತೆ. ಅದನ್ನು 1 ಲೀಟ್ರಿಗೆ 5 ಗ್ರಾಮ್ ಅಷ್ಟು ಹಾಕಿ ಒಂದು ಅಂದರೆ ಮಳೆ ನಿಂತಮೇಲೆ ಒಂದು 8-10 ದಿವಸ ಆದಮೇಲೆ ಒಂದು 15-20 ದಿವಸ ಗ್ಯಾಪ್ ಬಿಟ್ಟು ಒಂದು 2-3 ಸಿಂಪಡಣೆ ಮಾಡಿದ್ದೆ. ಅದರಲ್ಲಿ ಈ ಮಳೆಗೆ ಏನಾರ ತೊಂದರೆ ಆಗಿದ್ದೆ, ಅದರಲ್ಲಿ ಬೆಳೆ ಸ್ವಲ್ಪ ಕುಂಠಿತ ಆಗಿದ್ದರೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಇದೊಂದೇ ಪರಿಹಾರ. ಇದನ್ನೆಲ್ಲರೂ ಪಾಲಿಸಿದ್ದಲ್ಲಿ ಸ್ವಲ್ಪ ಬೆಳೆ ಚೇತರಿಕೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಎಲ್ಲ ರೈತರು ಪಾಲಿಸಿದ್ದಲ್ಲಿ ಒಳ್ಳೆ ಬೆಳೆ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮ ಸಾಕಷ್ಟು ರೈತರು ಕಾರ್ಯಕ್ರಮ ಕೇಳ್ತಿರ್ತಾರೆ, ನಾವು ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀವಿ ಅಂತ ನಾವು ಹೇಳಿದ್ದೇವೆ ಸರ್. ತಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ತಮ್ಮ ಅಲ್ಲ ನನ್ನ ನಂಬರು ಮೊಬೈಲ್ ಸಂಖ್ಯೆ 9740018935 ಈ ಸಂಖ್ಯೆಗೆ ನೀವು ಯಾವಾಗಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಆದಷ್ಟು ಈ ನಂಬರಿಗೆ ಫೋನ್ ಮಾಡಿದ್ರೆ ನಾವು ಎಲ್ಲ ಸಲಹೆಗಳು ಏನೇ ಇರ್ಬೋದು ಅದನ್ನು ಸಲಹೆ ಕೊಡಲಿಕ್ಕೆ. ಪ್ರಕಾಶ್ ಅವರು, ಈಗ ಸಾಮಾನ್ಯವಾಗಿ ಬಹಳಷ್ಟು ಸಮಸ್ಯೆ ಎದುರಿಸ್ತಿರೋದು ಈ ತೋಟಗಾರಿಕಾ ಬೆಳೆಗಳು, ನಮ್ಮ ಬಹಳಷ್ಟು ಕರೆ ಬಂದಿದ್ದು ಅದು ಅದಕ್ಕೆ ಸಂಬಂಧಪಟ್ಟಂಗೆ, ಅಡಿಕೆ ಇರ್ಬೋದು ಅಥವಾ ತರಕಾರಿ ಬೆಳೆಗಳು, ಈರುಳ್ಳಿ ಇರ್ಬೋದು, ಹೂವಿನ ಕೃಷಿ ಮಾಡಿರೋದು, ಅವ್ರಿಗೆ ಏನು ಸಲಹೆಗಳನ್ನು ಕೊಡ್ತಾರೆ? ಅಲ್ಲ ಈಗಾಗಲೇ ಈರುಳ್ಳಿ ಅಲ್ಪಾವಧಿ ಬೆಳೆ ಅಂತ ಇರೋ ಮೇಲೆ ಈಗಾಗಲೇ ಈರುಳ್ಳಿ 2 ತಿಂಗಳಾಗಿದೆ. ಈಗಾಗಲೇ ನಾವು ಆಗಲೇ ಬಹಳಷ್ಟು ಡಿಸ್ಕಸ್ ಮಾಡಿದ್ದೀವಿ, ನೀರು ನಿಲ್ಬಾರ್ದು ನೋಡ್ಕೋಬೇಕು. ಸೊ ಅದಕ್ಕೆ ಏನೇ ಅಲ್ಪಾವಧಿ ಬೆಳೆಗಳು 3-4 ತಿಂಗಳ ಬೆಳೆಗಳಿದ್ದಾಗ ಅಲ್ಲಿ ಮೇನ್ ಆಗಿ ನಾವು ನೀರು ನಿಲ್ದಂಗೆ ನೋಡ್ಕೋಬೇಕು. ಸೊ ತದನಂತರ ಇಂಪ್ರೂವ್ಮೆಂಟ್